ಕಿಸಾನ್ ವಾಣಿ ಕೃಷಿರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಸಸ್ಯಾಭಿವೃದ್ದಿ ಮತ್ತು ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣೆ ಈ ಕುರಿತು ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಆರ್ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಬನ್ನಿ ಈಗ ಕೇಳೋಣ ಆರ್ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ತೆಂಗಿನ ಬೆಳೆಯ ಪೂರ್ವ ಸಿದ್ಧತಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿಯೂ ಕೂಡ ತೆಂಗನ್ನ ಅತ್ಯಧಿಕ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ. ನಮ್ಮ ಜಿಲ್ಲೆಯ ಚನ್ನರಾಯಪಟ್ಟಣ, ಅರಸೀಕೆರೆ, ಅರಕಲಗೂಡು, ಹೊಳೆನರಸೀಪುರ, ಹಾಸನ ಈ ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೆಂಗಿನ ತೋಟಗಳನ್ನು ನಿರ್ಮಾಣವನ್ನು ಮಾಡಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಈ ಮುಂಗಾರು ಹಂಗಾಮಿನಲ್ಲಿ ತೆಂಗಿನ ಬೆಳೆಯನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಯಾಕೆಂದರೆ ನಾವು ಏನು ತೋಟಗಳನ್ನು ಮಾಡಿಕೊಂಡಿದ್ದೇವೋ ಆ ತೋಟಗಳಿಂದ ಹೆಚ್ಚು ಹೆಚ್ಚು ಫಸಲನ್ನು ನಿರೀಕ್ಷೆಯನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಏನೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥದ್ದು, ಹಾಗೂ ಇತ್ತೀಚಿನ ದಿವಸಗಳಲ್ಲಿ ತೆಂಗಿಗೆ ಕೆಲವು ರೋಗ ಮತ್ತು ಕೀಟಗಳು ಹೆಚ್ಚಾಗಿ ಬಾಧಿಸ್ತಾ ಇರುವಂಥದ್ದನ್ನು ಕೂಡ ನಮ್ಮ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈ ಕಾಂಡ ಸೋರ್ತಕ್ಕಂತಹ ರೋಗ ಅನ್ನುವಂಥದ್ದು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಕೂಡ ಹೆಚ್ಚಾಗಿ ಇವತ್ತು ತೆಂಗು ಬೆಳೆಯನ್ನು ಬಾಧಿಸ್ತಾ ಇದೆ. ಹಾಗೆಯೇ ಈ ಕಪ್ಪು ತಲೆಯ ಹುಳು ಅನ್ನುವಂಥದ್ದು ಮತ್ತು ನುಸಿ ಅನ್ನುವಂತಹ ಕೀಟ ನಮ್ಮ ಭಾಗದ ತೆಂಗನ್ನು ಹೆಚ್ಚು ಹಾನಿಯನ್ನು ಮಾಡ್ತಾ ಇರುವಂಥದ್ದು, ಇದಕ್ಕೆಲ್ಲ ಏನು ಪರಿಹಾರ, ಹೇಗೆ ನಿರ್ವಹಣೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ಅಖಿಲ ಭಾರತೀಯ ತೆಂಗು ಸಮನ್ವಯ ಯೋಜನೆಯ ಮುಖ್ಯಸ್ಥರಾದ ಆರ್ ಸಿದ್ದಪ್ಪ ಅವರು. ಸಿದ್ದಪ್ಪ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಹಾಸನ ಜಿಲ್ಲೆಯ ತೆಂಗಿನ ಪರಿಸ್ಥಿತಿ ಹೇಗಿದೆ ಸರ್? ಆಕ್ಚುಲಿ ರೈತ ಬಾಂಧವರು ಯೂಶಲಿ ತೆಂಗಿಗೆ ಏನ್ ಮಾಡ್ತಾರೆ, ಏಕಬೆಳೆ ಪದ್ಧತಿಯಿಂದ ರೋಗ ಮತ್ತು ಕೀಟಗಳ ಉಲ್ಬಣ ಜಾಸ್ತಿ ಆಗ್ತಿದೆ. ಆ ನಿಟ್ಟಿನಲ್ಲಿ ಹೊಸ ಹೊಸ ತಳಿಗಳನ್ನ ಬೆಳೆದು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿ ಖಂಡಿತವಾಗಿ ತಮ್ಮ ಉತ್ಪಾದಕತೆಯನ್ನು ಜಾಸ್ತಿ ಹೆಚ್ಚಿಸಬಹುದಾಗಿದೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಸಮಗ್ರ ಪೋಷಕಾಂಶ ಜೊತೆಗೆ ಹೊಸ ಹೊಸ ತಳಿಗಳು, ಯಾಕಂದ್ರೆ ಏಕಬೆಳೆ ಪದ್ಧತಿಯಿಂದ ರೋಗ ಮತ್ತು ಕೀಟಗಳ ನಿರ್ವಹಣೆ ಜಾಸ್ತಿ ಆಗ್ತಿದೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಏಕಬೆಳೆ ಪದ್ಧತಿ ಬಿಟ್ಟು ಮಿಶ್ರ ಬೆಳೆ ಪದ್ಧತಿಗೆ ಹೋಗಿ ಜೊತೆಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಖಂಡಿತವಾಗಿ ಉತ್ಪಾದಕತೆಯನ್ನ ಬೇರೆ ರಾಜ್ಯಗಳು ಹೋಲಿಸ್ಕೊಂಡ್ರೆ ನಮ್ನ ಕೇವಲ 60-70 ಕಾಯಿ ಸರಾಸರಿ ಇಳುವರಿ ಅಷ್ಟೇ ಬರ್ತಾ ಇದೆ. ಖಂಡಿತ 150-200 ಕಾಯಿಗಳನ್ನ ಪ್ರತಿ ಮರದಿಂದ ಪ್ರತಿ ವರ್ಷಕ್ಕೆ ರೈತ ಬಾಂಧವರು ತೆಗೆದುಕೊಳ್ಳಬಹುದಾಗಿದೆ. ಆ ನಿಟ್ಟಿನಲ್ಲಿ ಈ ತರ ವೈಜ್ಞಾನಿಕ ಪದ್ಧತಿ ಅಳವಡಿಸ್ಕೊಂಡ್ರೆ ಉತ್ಪಾದಕತೆಯನ್ನ ಜಾಸ್ತಿ ಮಾಡಬಹುದಾಗಿದೆ. ಓಕೆ, ನಮ್ಮ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಿರತಕ್ಕಂತಹ ತಳಿಗಳು ಯಾವುದು, ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳು ಯಾವುದು? ತಳಿಗಳ ವಿಷಯಕ್ಕೆ ಬಂದಾಗ ನಾವು ರೈತರು ಕೊಬ್ಬರಿ ಮತ್ತು ಕಾಯಿಗೆ ಎರಡಕ್ಕೂ ಉಪಯೋಗ ಮಾಡಬೇಕು ಅಂದಾಗ ಎತ್ತರ ತಳಿಗಳನ್ನ ಹಾಕಬೇಕಾಗುತ್ತೆ. ಮತ್ತೊಬ್ರು ಎಳನೀರಿಗೆ ಅಷ್ಟೇ ಬೇಡಿಕೆ ಬಂದಾಗ ಮಿಟ್ಟಿ ಕಿ ಮಜಬೂತ್ ಪಕಡ ನೀ ಹೋನೆ ಸೇ ಹೀ ನಾ ಬಾರಿಸ್ ಮೇ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ತಾ ಹೈ. ತೋ ಇಸ್ಮೇ ಗಲತಿ ಕಿಸ್ಕಿ ಹೈ ಕಾಕಾ? ಹಮಾರಿ. ಹಮಾರಿ ಗಲತಿ ಕೈಸೆ? ಜೆಸೆ ಪೇಡ್ ನಾ ಲಗಾನಾ ಔರ್ ಪೇಡೋ ಕಿ ಕಟಾಯಿ, ಗಲತ್ ಖೇತಿ ಕರನಾ, ಲಾಪರವಾಹಿ ಸೇ ಕೂಡಾ ಕರ್ಕಟ್ ಫೇಂಕ್ ದೇನಾ ಜಿಸ್ಸೆ ಪಾನಿ ಕಿ ನಿಕಾಸಿ ಕಾ ರುಕ್ ಜಾನಾ, ಐಸೀ ಗಲ್ತಿಯಾ ಕಭಿ ನಹೀ ಕರೋ. ಔರ್ ಲ್ಯಾಂಡ್ ಸ್ಲೈಡ್ ಸೇ ಬಚೋ. ಬಿಲ್ಕುಲ್. ಆಪ್ಕೆ ಹಿತ್ ಮೇ ತತ್ಪರ್ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ. ಅಥವಾ ನಮ್ಮ ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು, ಇಲ್ಲಿ ಸರ್ಕಾರ ಏನು ನೋಂದಾಯಿತ ಮಾಡಿದೆ ಅಲ್ಲಿ ಮಾತ್ರ ರೈತರು ತಮ್ಮ ಸಸಿಗಳನ್ನು ಖರೀದಿ ಮಾಡಬೇಕಾಗಿದೆ. ಯಾಕೆಂದ್ರೆ ಪ್ರೈವೇಟ್ ಕಂಪನಿಯವರು ಅದು ಚೆನ್ನಾಗಿ ಗಿಡ ಪರಾಗಸ್ಪರ್ಶ ಆಗಿಲ್ಲದನ್ನ ವಿತರಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಅಥವಾ ನಮ್ಮ ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರಗಳು, ಅಲ್ಲಿ ತಮ್ಮ ರೈತರು ಈ ತರ ಎತ್ತರ ತಳಿಗಳು, ಉದಾಹರಣೆ ಹೇಳ್ಬೇಕಂದ್ರೆ ಅರಸೀಕೆರೆ ಟಾಲು, ಯಾಕೆಂದ್ರೆ ಏಷ್ಯನ್ ಮಾರ್ಕೆಟ್ ತುಂಬಾ ಬೇಡಿಕೆ ಇದೆ. ಯಾಕೆಂದ್ರೆ ಅಲ್ಲಿ ಆಯಿಲ್ ಕಂಟೆಂಟ್ ಇರ್ಬೋದು ಅಥವಾ ಕೊಬ್ಬರಿ ಅಂಶ ಜಾಸ್ತಿ ಆಗಿರೋದ್ರಿಂದ ಖಂಡಿತವಾಗಿ ಎತ್ತರ ತಳಿಗಳಾದ ಒಂದು ಅರಸಿಕೆರೆ ಟಾಲು, ಕಲ್ಪತ್ತರು, ಅಂಡಮಾನ ಆಡಿನಿ ಈ ತರ ತಳಿಗಳನ್ನ ರೈತರು ಬೆಳಕಬಹುದಾಗಿದೆ. ಜೊತೆಗೆ ಸಂಕರ್ಣ ತಳಿಗಳು ಸುಮಾರು ಬೇಡಿಕೆ ಬಂದಾಗ ರೈತರು ಹಲವಾರು ದೂರವಾಣಿ ಕರೆಗಳನ್ನು ಮಾಡ್ತಾ ಇರ್ತಾರೆ. ಸಂಕರ್ಣ ತಳಿಗಳು ಅಂದ್ರೆ ಕಲ್ಪಜ್ಯೋತಿ, ಕಲ್ಪಸೂರ್ಯ, ಅಭಯಗಂಗಾ, ವಶಿಷ್ಠಗಂಗಾ. ಇದನ್ನು ನಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಜೊತೆಗೆ ಕೇಂದ್ರೀಯ ತೋಟಪಟ್ಟಿ ಸಂಶೋಧನಾ ಸಂಸ್ಥೆ ಕಾಸರಗೋಡು ಸಂಯೋಗದೊಂದಿಗೆ ಹಲವಾರು ಸಂಕರ್ಣ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಸೊ ಸಂಕರ್ಣ ತಳಿಗಳು ಬೆಳಿಬೇಕಾದ್ರೆ ಖಂಡಿತವಾಗಿ ರೈತರು ನೀರನ್ನ ಅವಲಂಬಿತವಾಗಿರಬೇಕಾಗಿರುತ್ತೆ. ಇಲ್ಲಿ ನೀರಾವರಿ ಚೆನ್ನಾಗಿದೆಯೋ ಅಲ್ಲಿ ಮಾತ್ರ ನಾವು ಗಿಡ್ಡೆ ತಳಿಗಳು ಅಥವಾ ಸಂಕರ್ಣ ತಳಿಗಳನ್ನ ಬೆಳಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮಳೆಯಾಶ್ರಿತಕ್ಕೆ ನಾವೇನು ಎತ್ತರ ತಳಿಗಳನ್ನ ಅಷ್ಟೇ ಬೆಳೆದು ಉತ್ಪಾದಕನ ಹೆಚ್ಚಿಸಬಹುದಾಗಿದೆ. ಎತ್ತರ ತಳಿಗಳು ಏನಿದ್ದಾವೋ ಇದು ಕೊಬ್ಬರಿಗೂ ಕೂಡ ಆಗುತ್ತೆ, ತೆಂಗಿನಕಾಯಿಗೂ ಕೂಡ ಖಂಡಿತ ಆಗುತ್ತೆ. ನಾವು ತೆಂಗಿನಕಾಯಿ ಅಥವಾ ಕೊಬ್ಬರಿಯನ್ನ ನಾವು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀವಿ ಅಂತ ಅಂದ್ರೆ ಎತ್ತರದ ತಳಿಗೆ ಹೋಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ಪ್ರಾಮಾಣೀಕೃತವಾದಂತಹ ಸಸ್ಯಗಳನ್ನ ಯಾರು ಕೊಡ್ತಾರೋ ಅಲ್ಲಿ ಮಾತ್ರ ಖರೀದಿಯನ್ನ ಮಾಡಬೇಕು. ಎಲ್ಲೋ ಸಿಗುತ್ತೆ, ಹತ್ತಿರದಲ್ಲಿ ಸಿಗುತ್ತೆ ಅಂತ ಹೇಳಿ ಹೋಗಿ ತರುವಂತದ್ದಲ್ಲ. ಯಾಕೆ ಅಂತ ಅಂದ್ರೆ ಒಂದು ಸಾರಿ ತೆಂಗನ್ನ ಹಾಕಿದ್ರೆ ಅದು ಸುಮಾರು 60-70-100 ವರ್ಷಗಳ ಕಾಲ ಬರುವಂತದ್ದು, ಅಲ್ಲಿಯವರೆಗೂ ಮತ್ತೆ ನಾವು ಹಿಂಸೆಯನ್ನ ಅನುಭವಿಸಬೇಕಾಗುತ್ತೆ. ಅದರ ಬದಲಿಗೆ ಎಲ್ಲಿ ಗುಣಮಟ್ಟದ ಗಿಡಗಳು ಉತ್ಪಾದನೆ ಆಗುತ್ತೋ ಅಂತ ಕಡೆ ತರುವಂತದನ್ನ ನಮ್ಮ ಕೃಷಿಕರು ರೂಢಿಸಿಕೊಳ್ಳಬೇಕು ಅನ್ನುವಂಥದ್ದು. ತಾವಾಗ್ಲೇ ಹೇಳಿದ್ರಿ, ಈಗ ಏನು ಒಂದು ಇಳುವರಿಯನ್ನ ನಮ್ಮ ಜಿಲ್ಲೆಯಲ್ಲಿ ಪಡಿತಾ ಇದೀವೋ ಅದು ಬಹಳ ಕಡಿಮೆ ಆಯಿತು. ಇದರ 2ರಷ್ಟು ಇಳುವರಿಯನ್ನ ಪಡಿಬಹುದು. ಸುಮಾರು 150-200 ಕಾಯಿವರೆಗೂ ಕೂಡ ನಾವು ಒಂದು ಮರದಿಂದ ಪಡಿಬಹುದು ಅಂತ ಹೇಳಿ. ಅದನ್ನ ಪಡಿಬೇಕು ಅಂತ ಹೇಳಿದ್ರೆ ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಹೇಗೆ ತೆಂಗಿನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡುವಂಥದ್ದು? ನಾವು ಹಲವಾರು ಕ್ಷೇತ್ರ ಭೇಟಿ ಮಾಡಿದಾಗ ರೈತ ಬಾಂಧವರು ಕೇವಲ ಸಗಣಿ ಗೊಬ್ಬರ ಅಷ್ಟೇ ಹಾಕಿರ್ತಾರೆ. ಸೊ ಹಾಗಾಗಿ ನಿಟ್ಟಿನಲ್ಲಿ ಉತ್ಪಾದಕತೆ ಬಹಳ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಏನು ಸಾರಜನಕ, ರಂಜಕ, ಪೊಟ್ಯಾಷು, ಯಾಕೆಂದ್ರೆ ತೆಂಗು ಅಡಿಕೆ ಇತರ ಬೆಳೆಗಳು ಪೊಟ್ಯಾಷನ್ನ ಬಹಳ ಪ್ರೀತಿ ಮಾಡ್ತವೆ. ಆ ನಿಟ್ಟಿನಲ್ಲಿ ವಾರ್ಷಿಕವಾಗಿ ಮಳೆ, ಈಗ ಹಿಂಗಾರು ಮುಂಗಾರು ಅಂತ ಏನು ಹೇಳ್ತೀವಿ ಅದರಲ್ಲಿ ವಾರ್ಷಿಕವಾಗಿ ಒಂದು ಮರಕ್ಕೆ 2 ಕೆಜಿಯಷ್ಟು ಪೊಟ್ಯಾಷು, 1 ಕೆಜಿಯಷ್ಟು ಯೂರಿಯಾ, 1-2 ಕೆಜಿಯಷ್ಟು DAP ಡೈಅಮೋನಿಯಂ ಫಾಸ್ಫೇಟ್ ಇಡ್ತೀವಿ. ಜೊತೆಗೆ ಲಘು ಪೋಷಕಾಂಶಗಳು ಕೆಲವು ಭಾಗದಲ್ಲಿ ಏನಾಗ್ತಿದೆ, 25-30% ಹರಳು ಉದುರ್ತಾ ಇರುತ್ತೆ. ಸೊ ಯಾಕೆ ಹರಳು ಉದುರ್ತಾ ಇರುತ್ತೆ ಅಂದರೆ ಅಲ್ಲಿ ಪರಾಗಸ್ಪರ್ಶ ಸರಿಯಾಗಿ ಆಗ್ದೇನೆ ಅಥವಾ ಸ್ವಲ್ಪ ಶಾಖಾಂಶ ಜಾಸ್ತಿ ಆಗಿ, ಜೊತೆಗೆ ನಮ್ಮೇನಾಗುತ್ತೆ ಪೋಷಕಾಂಶನ ರೈತರು ನೀಡದೇ ಇರೋದ್ರಿಂದ ಅಂದರೆ ಲಘು ಪೋಷಕಾಂಶಗಳ ಬಳಕೆ, ಈಗ ಜಿಂಕ್ ಸಲ್ಫೇಟು 150 ಗ್ರಾಮು ಪ್ರತಿ ಮರಕ್ಕೆ, ಬೋರಾಕ್ಸ್ ಅಂತ ಹೇಳ್ತೀವಿ ಅದನ್ನ 100 ಗ್ರಾಮು ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ, ಈ ತರ ಹಲವಾರು ಲಘು ಪೋಷಕಾಂಶಗಳನ್ನ ಭೂಮಿಗೆ ತೇವಾಂಶ ಇದ್ದಾಗ ಖಂಡಿತವಾಗಿ ಅದನ್ನೆಲ್ಲ ಭೂಮಿಗೆ ಒದಗಿಸಿದಾಗ ಏನಾಗುತ್ತೆ, ಅದು ಚೆನ್ನಾಗಿ ಇಳುವರಿ ಬಂದು ಅಂದ್ರೆ ಜಾಸ್ತಿ ಒಂಬಾಳೆ ಕಡಿತದೆ. ಈ ಪೊಟ್ಯಾಷಿಯಂ ಮತ್ತೆ ಲಘು ಪೋಷಕಾಂಶಗಳ ಬಳಕೆ ಜಾಸ್ತಿ ಮಾಡಿದಾಗ ಒಂಬಾಳೆ ಕಡಿತೆ, ಜೊತೆಗೆ ನಮ್ಗೇನು ಕಾಯಿ ಉದುರುತ್ತೆ, ಈಚಲು ಉದುರುತ್ತೆ ಅಂತ ಹೇಳ್ತೀವಿ ಹಳ್ಳಿ ಕಡೆ, ಅದನ್ನೆಲ್ಲ ನಾವು ತಡೆಗಟ್ಟಬಹುದು. ಹಾಗೆ ವಾರ್ಷಿಕವಾಗಿ 1.5 ಕೆಜಿಯಷ್ಟು ಯೂರಿಯಾ, 1-2 ಕೆಜಿಯಷ್ಟು ಡೈಅಮೋನಿಯಂ ಫಾಸ್ಫೇಟ್ DAP ಅಂತ ಹೇಳ್ತೀವಿ, ಪೊಟ್ಯಾಷ್ MOP 2 ಕೆಜಿಯಷ್ಟು, ಲಘು ಪೋಷಕಾಂಶ ಬಳಕೆ ಮೆಗ್ನೀಷಿಯಂ ಸಲ್ಫೇಟ್ 250 ಗ್ರಾಮ್, ಜಿಂಕ್ ಸಲ್ಫೇಟ್ 150 ಗ್ರಾಮ್, ಬೋರಾಕ್ಸ್ 100 ಗ್ರಾಮು, ಜೊತೆಗೆ ಸಗಣಿ ಗೊಬ್ಬರ 50 ಕೆಜಿ. ವಾರ್ಷಿಕವಾಗಿ ಹಿಂಗಾರು ಮುಂಗಾರಿನಲ್ಲಿ ಇದನ್ನು ಹಾಕಿದಾಗ ಖಂಡಿತವಾಗಿ ನಾವೇನೀಗ 70-80 ಕಾಯಿ ಅಂತ ಹೇಳ್ತೀವಿ, 150-200 ಕಾಯಿಯನ್ನ ಪಡಿಬಹುದಾಗಿದೆ ರೈತ ಬಾಂಧವರು. ಈಗ ಮುಂಗಾರು ಹಂಗಾಮ್ನಲ್ಲಿ ಯಾವ ಸಂದರ್ಭದಲ್ಲಿ ಹಾಕ್ಬೇಕು, ಹೇಗೆ ಹಾಕ್ಬೇಕು ಅಂತ ಅಂದ್ರೆ ಇನ್ನು ಎಷ್ಟು ಸಮಯ ಇದೆ ಇದು ಹಾಕ್ಲಿಕ್ಕೆ ಅಂತ ಹೇಳಿ? ಮುಂಗಾರು ಹಂಗಾಮ್ ಈಗ ಪ್ರಾರಂಭ ಆಗ್ತಾ ಇದೆ. ಖಂಡಿತವಾಗಿ, ಯಾಕಂದ್ರೆ ರಾಸಾಯನಿಕ ಗೊಬ್ಬರನ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಬೇಕಾದಾಗ ಮಣ್ಣಿನಲ್ಲಿ ತೇವಾಂಶ ಬಹಳ ಇರಬೇಕು. ಆ ನಿಟ್ಟಿನಲ್ಲಿ ನಾನು ಹೇಳಿದಷ್ಟು ಗೊಬ್ಬರಗಳನ್ನ ಎಲ್ಲ ಮಿಶ್ರಣ ಮಾಡಿ 1-2-3 ಅಡಿ ಬಿಟ್ಟು, ತೆಂಗಿನ ಬುಡದಿಂದ 2-3 ಅಡಿ ಬಿಟ್ಟು ತಾವು ಏನು ಸುತ್ತ ಹಾಕೋದ್ರಿಂದ ಏನಾಗುತ್ತೆ, ಮಳೆಗಾಲದಲ್ಲಿ ಅಂದ್ರೆ ಹಿಂಗಾರಲ್ಲಿ 10%, ಉಳಿದ 10% ಮುಂಗಾರಿನಲ್ಲಿ, ಹಿಂಗಾರು ಮತ್ತೆ ಮುಂಗಾರು ಅರ್ಧ ಹಾಕಿದಾಗ ಖಂಡಿತವಾಗಿ ಇದು ಏನಾಗುತ್ತೆ, ಬೇರ್ಗಳು ಈಸಿಯಾಗಿ ಲವಣಾಂಶಗಳನ್ನ ಹೀರ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಈ ರೈತ ಬಂದು 2 ಅಡಿ ಬಿಟ್ಟು ಬುಡದಿಂದ ಹಾಕ್ಬೇಕಾಗುತ್ತೆ. 2 ಅಡಿ ಬಿಟ್ಟು ಹಾಕುವಂತದ್ದು ಹೆಚ್ಚು ಸೂಕ್ತ ಅಂತ ಹೇಳಿ. ಜೊತೆಗೆ ಏನಾಗುತ್ತೆ, ಈಗ ಮಳೆ ಬರ್ತಾ ಇರುತ್ತೆ, ಮಳೆ ಬಂದಾಗ ನಾವು ಚೆನ್ನಾಗಿ ಉಳುಮೆ ಮಾಡಿ, ಈಗ ಕೃಷಿ ಮತ್ತೆ ತೋಟಗಾರಿಕೆ ಇಲಾಖೆಯವರು ಸಹಾಯಧನ ರೂಪದಲ್ಲಿ ನಮಗೆ ದಪ್ಪಸೆಣಬು, ಅಲಸಂದೆ, ಹುರುಳಿ ಇದನ್ನೆಲ್ಲ ಕೊಡ್ತಾ ಇರ್ತಾರೆ. ನಾವೇನು ಹಸಿರೆಲೆ ಬೀಜಗಳನ್ನ ಹೇಳ್ತೀವಿ, ಆ ಹಸಿರೆಲೆ ಬೀಜಗಳನ್ನ ಚೆನ್ನಾಗಿ ತೋಟದಲ್ಲಿ ಚೆಲ್ಲಿ 1-2 ಅಲ್ಲೆಲ್ಲ ಹೂ ಕಾಣದಾಗ 2-2.5 ತಿಂಗಳು ಹೂ ಕಾಣ್ತಿರುತ್ತೆ. ಅದನ್ನ ಚೆನ್ನಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ರಾಸಾಯನಿಕವಾಗಿ ಭೌತಿಕವಾಗಿ ಮಣ್ಣಿನ ಕಣಗಳು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವು ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಯಥೇಚ್ಛ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡ್ಕೋಬಹುದಾಗಿದೆ ರೈತ ಬಂಧು. ಈಗ ತೆಂಗು ಅಂತ ಅಂದ್ರೆ ಅದೊಂದು ಮರ, ಅದಕ್ಕೇನು ನಾವು ಗೊಬ್ಬರ ಹಾಕುವಂಥದ್ದು ಅಗತ್ಯ ಇಲ್ಲ, ಅಥವಾ ಬೇರೆ ತರದ ನೀವು ಹೇಳಿದಾಗೆ ಈ ಹಸಿರೆಲೆ ಗೊಬ್ಬರ ಮಾಡುವಂಥದ್ದು ಅಗತ್ಯ ಇಲ್ಲ ಅನ್ನುವಂಥದ್ದು ತುಂಬಾ ಜನ ಕೃಷಿಕರಲ್ಲಿ ಇರುವಂತದ್ದು. 4-5 ವರ್ಷ ನೋಡ್ಕೊಂಡ್ರೆ ಸಾಕು, ಆಮೇಲೆ ಅದನ್ನೇನು ನೀರು ಕೂಡ ಅಂತದ್ದು ಅಗತ್ಯ ಇಲ್ಲ, ಗೊಬ್ಬರ ಹಾಕುವಂಥದ್ದು ಕೂಡ ಅಗತ್ಯ ಇಲ್ಲ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ. ಕಲ್ಪನೆ ಅಂದ್ರೆ ಅವಾಗ ಏನಾಗ್ತಿತ್ತು, ಚೆನ್ನಾಗಿ ಮಳೆ ಆಗ್ತಿತ್ತು ಹಳೆ ಆ ಪ್ರಾಚೀನ ಕಾಲದಲ್ಲಿ, ಆಮೇಲೆ ಗಿಡಗಳನ್ನ ತಾವೇ ಮಾಡ್ಕೋತಾ ಇದ್ರು. ಈಗೆಲ್ಲ ಸಂಕರ್ಣ ತಳಿಗಳು ಅಥವಾ ನಾವೇನು ಈಗ ತೆಂಗಿನ ತೋಟ ಎಲ್ಲಿದೆ ಅಂತಂದ್ರೆ ಮಳೆಯಾಶ್ರಿತಿಗೆ ನಿಂತು ನಿಂತಿದೆ. ಪೊಟ್ಯಾಶ್ ಯಾಕೆ ಕೊಡ್ಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ತಾವೆಲ್ಲ ನೋಡ್ತಿರ್ಬೇಕು ಎಲ್ಲ ಬರ ಪ್ರದೇಶದಲ್ಲಿ ಕೊಳೆ ರೋಗ ಇರ್ಬೋದು ಅಥವಾ ನಮ್ಮ ಕಾಂಡ ಸ್ವರ್ಗ ರೋಗ ಇರ್ಬೋದು, ಕಪ್ಪು ತಲೆ ಹುಳು ಇರ್ಬೋದು, ಇದು ಜಾಸ್ತಿ ಆಗ್ತದೆ. ಯಾಕೆ ಅಂತಂದ್ರೆ ಹೊಸ ಹೊಸ ತಳಿಗಳನ್ನ ಬೆಳೆದು ಪೋಷಕಾಂಶ ಸರಿಯಾಗಿ ಒದಗಿಸಲ್ಲ, ನಮ್ಮ ಮಣ್ಣಿನಲ್ಲಿ ಅಷ್ಟೊಂದು ಪೋಷಕಾಂಶ ಇರಲ್ಲ. ಆ ನಿಟ್ಟಿನಲ್ಲಿ ನಾವು ಸದೃಢವಾಗಿ ಇಟ್ಕೋಬೇಕು ಅಂದ್ರೆ ಖಂಡಿತವಾಗಿ ನಾವು ಕಾಲಕಾಲಕ್ಕೆ ಪೊಟ್ಯಾಶ್ ಅನ್ನು ಪೂರೈಕೆ ಮಾಡಿದಾಗ ಮಾತ್ರ ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಅದು ಉತ್ಕೃಷ್ಟವಾದ ಗುಣಮಟ್ಟವಾದ ಒಂದು ಇಳುವರಿಯನ್ನು ಪಡೆಯಕ್ಕೆ ಸಾಧ್ಯ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನು ನೇರವಾಗಿ ಹಾಕೋದು ಅಲ್ಲದೆ ಈಗ ತೆಂಗಿನಿಂದ ಸಾಕಷ್ಟು ಉಪಯುಕ್ತವಾದಂತಹ ಕೆಲವು ತ್ಯಾಜ್ಯಗಳು ದೊರಕುತ್ತೆ, ಅದನ್ನ ಹೇಗೆ ಬಳಕೆಯನ್ನು ಮಾಡಬಹುದು? ಈಗ ರೈತ ಬಂದವರು ಬರೀ ರಾಸಾಯನಿಕ ಗೊಬ್ಬರ ಯಾರ್ಯಾರು ಸಾವಯವ ಕೃಷಿ ಮಾಡ್ತಾ ಇದಾರೆ ಆ ರೈತ ಬಂದವರು ಈಗ MOP ಅಂತ ಹೇಳ್ತೀವಿ, ಇನ್ಸ್ಟೆಡ್ ಆಫ್ MOP MOP ಬದಲಾಗಿ ಸಲ್ಫೆಟ್ ಆಫ್ ಪೊಟ್ಯಾಷಿಯಂ ಸಿಗುತ್ತೆ. ಇದೆಲ್ಲ ರಾಸಾಯನಿಕ ಗೊಬ್ಬರ ಸಲ್ಫೆಟ್ ಆಫ್ ಪೊಟ್ಯಾಷ್, ಜೊತೆಗೆ ಎಲೆಗಳು ಸಿಗ್ತವೆ. ಒಂದು ಹೆಕ್ಟರ್ ಪ್ರದೇಶದಲ್ಲಿ 4-5 ಟನ್ ಅಷ್ಟು ಎಲೆಗಳು ಸಿಗ್ತವೆ. ಎಲೆಗಳನ್ನ ಸಣ್ಣ ಸಣ್ಣದಾಗಿ ಪುಡಿ ಮಾಡಿ ಸುತ್ತ ಹಾಕೋದ್ರಿಂದ ಏನಾಗುತ್ತೆ, ಪೊಟ್ಯಾಶ್ ಅಂಶ ಜಾಸ್ತಿ ಆಗುತ್ತೆ. ಜೊತೆಗೆ ಕಾಯಿಗಳು ಸುಲಿದಾಗ ಮೊಟ್ಟೆಗಳು ಸಿಗ್ತವೆ. ಸೊ ರೈತ ಬಂದರೆ ಏನ್ ಮಾಡ್ತಾರೆ, ಬೆಂಕಿಗೆ ಹಾಕ್ಬಿಡ್ತಾರೆ ಅಥವಾ ಬೇರೆ ಕಡೆ ಸಾಗಿಸ್ತಾರೆ. ಆ ನಿಟ್ಟಿನಲ್ಲಿ ಅದನ್ನೆಲ್ಲ ಟ್ರೆಂಚಸ್ ಮಾಡಿ, ಸೊ ಏನು ಹಳ್ಳಗಳ ತೋಡಿ ಮಧ್ಯದಲ್ಲಿ ಒಂದು ಮೇಲ್ಮುಖವಾಗಿ ಒಂದು 4-5 ಪದರನ ಆತರ ಹಾಕ್ಬಿಟ್ರೆ ತೇವಾಂಶನ ಸಂರಕ್ಷಣೆ ಮಾಡಿದಂಗೆ ಆಗುತ್ತೆ. ಜೊತೆಗೆ ಅದು ಕರಗಿ 2 ವರ್ಷ ಆದ್ಮೇಲೆ ಪೊಟ್ಯಾಶ್ ಅಧಿಕವಾಗಿ ಸಿಗುತ್ತೆ. ಜೊತೆಗೆ ಎಲೆಗಳು ಏನ್ ಸಿಗ್ತವೆ ಅದನ್ನ ನೀವು ಎರೆಹುಳು ಗೊಬ್ಬರನ ತಮ್ಮ ತೋಟದಲ್ಲೇ ಮಾಡಬಹುದು. ಪುನರ್ಬಳಕೆ ಅಂತ ಏನ್ ಹೇಳ್ತೀವಿ, ಪುನರ್ಬಳಕೆ ಮಾಡಿದಾಗ ಖಂಡಿತವಾಗಿ ಸಾವಯವ ಕೃಷಿಕರು ಇದನ್ನ ಎಲೆಗಳಾಗಿರ್ಬೋದು, ಮೊಟ್ಟೆಗಳಾಗಿರ್ಬೋದು, ಅಥವಾ ಈಗ ನಾರಿನ ಪುಡಿ, ಈಗ ಅರಸೀಕೆರೆ ಭಾಗದಲ್ಲಿ ಚಂದ್ರಪಟ್ಟಣ ಭಾಗದಲ್ಲಿ ನಾರಿನ ಉದ್ಯಮ ಬಹಳ ತಲೆ ಎತ್ತಿವೆ. ಸೊ ನಾರಿನ ಪುಡಿಗಳನ್ನ ತೆಂಗಿನ ಸುತ್ತ ಹಾಕೋದ್ರಿಂದ, ಯಾಕೆಂದ್ರೆ ಮಳೆಗಾಲದ ಸರಿ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ನೀರಿನ ಅಂಶ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಈ ನಾರಿನ ಪುಡಿಯನ್ನ ಅಟ್ಲೀಸ್ಟ್ ಒಂದು 4-5 kg ಸುತ್ತ ಹಾಕೋದ್ರಿಂದ ನಾವು ನೀರಿನ ತೇವಾಂಶನ ಸಂರಕ್ಷಣೆ ಮಾಡಬಹುದು, ಜೊತೆಗೆ ಪೋಷಕಾಂಶನ ಒದಗಿಸುತ್ತೆ. ಆ ನಿಟ್ಟಿನಲ್ಲಿ ರೈತ ಬಂದವರು ಹಸಿರೆಲೆ ಗೊಬ್ಬರ ಬೀಜಗಳು ಜೊತೆಗೆ ಕಾಯಿ ಮೊಟ್ಟೆಗಳು ಎಲೆಗಳು ಪುನರ್ಬಳಕೆ ಮಾಡಿದಾಗ ಖಂಡಿತವಾಗಿಯೂ ಗುಣಮಟ್ಟವಾದ ಇಳುವರಿಯನ್ನು ಪಡೆಯಬಹುದಾಗಿದೆ. ಈಗ ತೆಂಗಿನ ಬುಡದಕ್ಕೇನೆ ಅದರ ಗರಿಯನ್ನ ಕತ್ತರಿಸಾಕಂತದ್ದು, ಈಗ ನೀವು ಹೇಳಿದಾಗೆ ಅದೇನು ಕಾಯಿನ ಬಿಡಿಸ್ತೀವಲ್ಲ ಅದರ ಸಿಪ್ಪೆಯನ್ನ ಹಾಕುವಂತದ್ದು, ಅದನ್ನ ಮಾಡ್ತಾರೆ, ಇದು ವೈಜ್ಞಾನಿಕವಾಗಿ ಸರಿಯಾದಂತಹ ಕ್ರಮ ಹೇಗೆ ಅಂತ? ಖಂಡಿತವಾಗಿ, ಯಾಕೆಂದ್ರೆ ನಾವು ಇಲ್ಲಿ ನಾವು ತೆಂಗು ಸಂಶೋಧನಾ ಕೇಂದ್ರ ಅಂತ ಅರಸೀಕೆರೆ ಏನಿದೆ ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿದೀವಿ. ಏನಂದ್ರೆ ನಾವು ರಾಸಾಯನಿಕ ಗೊಬ್ಬರನ ಉಪಯೋಗನ ಮಾಡದೇನೆ ಈ ತರ ಕಾಯಿ ಮೊಟ್ಟೆಗಳನ್ನ ತುಂಬಾ ಜೋಡಿಸೋದು, ಜೊತೆಗೆ ಈಗ ಏನು ನಾರಿನ ಪುಡಿ ಹಾಕೋದು, ಇದನ್ನ ಮತ್ತೆ ದ್ವಿದಳ ಧಾನ್ಯಗಳನ್ನ ಚೆಲ್ಲೋದು, ಆಕ್ಚುಲಿ ಸಂಶೋಧನೆ ಮುಖಾಂತರ ಅದು ಅಪ್ರೂವ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ರೈತ ಬಂದರು ಈ ತರ ಕ್ರಮಗಳನ್ನ ಅನುಸರಿಸಿದಾಗ ತೇವಾಂಶ ಚೆನ್ನಾಗಿರುತ್ತೆ, ಬೇರುಗಳು ಅದು ಒಣಗೋಗೋದಿಲ್ಲ. ಸೊ ಬೇರುಗಳು ಈಸಿಯಾಗಿ ಲವಣಾಂಶನ ಮತ್ತೆ ನೀರನ್ನ ಈಸಿಯಾಗಿ ತಗೊಂಡು ಅದು ಏನಾಗುತ್ತೆ ಒಂಬಾಳೆಗಳ ಜಾಸ್ತಿ ಉತ್ಪತ್ತಿ ಮಾಡೋಕ್ಕೆ ಸಹಕಾರ ಮಾಡ್ತೇವೆ. ಆ ನಿಟ್ಟಿನಲ್ಲಿ ರೈತ ಬಂದರು ಈ ತರ ಕ್ರಮಗಳನ್ನು ಅನುಸರಿಸಿದಾಗ ಖಂಡಿತವಾಗಿ ತಮ್ಮ ತೆಂಗಿನ ತೋಟಗಳನ್ನ ಗುಣಮಟ್ಟವಾಗಿ ಕಾಪಾಡ್ಕೊಳ್ಬಹುದಾಗಿದೆ. ತೆಂಗಿಗೆ ಸಾಮಾನ್ಯವಾಗಿ ಯಾವ ರೋಗ ಮತ್ತು ಕೀಟ ಬರೋದಿಲ್ಲ ಅನ್ನುವಂಥದ್ದು ಒಂದು ಕಾಲ ಇತ್ತು, ಅನೇಕ ವರ್ಷಗಳ ಕಾಲ ಅದರ ಸಮಸ್ಯೆ ಇರಲಿಲ್ಲ. ಯಾವಾಗ ಸುಮಾರು 90ರ ದಶಕದಲ್ಲಿ ನುಸಿ ಶುರುವಾಯಿತೋ ಅಲ್ಲಿಂದ ಬೇರೆ ಬೇರೆ ರೋಗ ಮತ್ತು ಕೀಟಗಳು ಕೂಡ ಬರಲಿಕ್ಕೆ ಪ್ರಾರಂಭ ಆಯಿತು. ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ತೆಂಗನ್ನು ಬಾಧಿಸ್ತಾ ಇರತಕ್ಕಂಥ ರೋಗ ಮತ್ತು ಕೀಟಗಳು ಯಾವುದು, ಅದನ್ನು ಹೇಗೆ ನಿರ್ವಹಣೆಯನ್ನು ಮಾಡುವಂಥದ್ದು? ಈಗ ತೆಂಗು ಮತ್ತೆ ಬೇರೆ ಬೇರೆ ಈಗ ಬಹುವಾರ್ಷಿಕ ಬೆಳೆಗಳಿಗೆ ಯಾಕೆ ರೋಗ ಜಾಸ್ತಿ ಆಯಿತು ಅಂದ್ರೆ, ಶಿಲೀಂಧ್ರ ಅನ್ನೋದು ಏನಾಗುತ್ತೆ ಮಣ್ಣಿಂದ ಮಣ್ಣಿಗೆ ಹರಡುತ್ತದೆ ಅಥವಾ ನೀರಿಂದ ನೀರಿಗೆ ಹರಡುತ್ತೆ. ಆ ನಿಟ್ಟಿನಲ್ಲಿ ತಾವು ಮೊದಲನೇದಾಗಿ ಹನಿ ನೀರಾವರಿ ಪದ್ಧತಿನ ಎಲ್ಲರೂ ಅಳವಡಿಸ್ಕೋಬೇಕು. ಯಾಕಂದ್ರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಶೇಕಡ 50-90% ಸಹಾಯಧನ ನೀಡ್ತಾ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ತಾವು ಎಲ್ಲಾ ರೈತ ಬಂದವರು ಪ್ರತಿ ತೆಂಗಿನ ತೋಟಕ್ಕೆ ಅಥವಾ ಅಡಿಕೆ ತೋಟಕ್ಕೆ ತಾವು ಹನಿ ನೀರಾವರಿ ಅಳವಡಿಸ್ಕೊಂಡಾಗ ಪ್ರಾರಂಭಿಕ ಹಂತದಲ್ಲೇ ರೋಗ ಮತ್ತು ಕೀಟನ ಹತೋಟಿ ಮಾಡಬಹುದು. ಜೊತೆಗೆ ಮೊದಲು ಹೇಳದಂಗೆ ನಾನು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು. ಯಾವಾಗ ನಾವು ಪೊಟ್ಯಾಶ್ ಹಾಕ್ತೀವಿ ಅವಾಗ ಖಂಡಿತ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ರೋಗನ ಪ್ರಾರಂಭಿಕ ಹಂತದಲ್ಲೇ ಗುರುತು ಮಾಡಿ ಶಿಲೀಂಧ್ರ ಅಂತ ಹೇಳ್ತೀವಿ ಅದನ್ನು ತಡೆಗಟ್ಟಬಹುದು. ಜೊತೆಗೆ ಏನಾಗುತ್ತೆ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು. ಕೆಲವು ಭಾಗದಲ್ಲಿ ಏನ್ ಮಾಡ್ತಾರೆ, ಒಂದು ರೋಗ ಬಂದಾಗ ಅದನ್ನ ಗುರುತು ಮಾಡಬೇಕು ಪ್ರಾರಂಭಿಕ ಹಂತದಲ್ಲಿ. ಯಾಕೆಂದ್ರೆ ನಾವು ಕೃಷಿ ವಿಜ್ಞಾನ ಕೇಂದ್ರ, ತೋಟಗಾರಿಕೆ ಇಲಾಖೆ, ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ವಿಜ್ಞಾನಿಗಳಿರ್ತಾರೆ. ಸೊ ವಿಜ್ಞಾನಿಗಳ ಹತ್ರ ಪ್ರಾರಂಭಿಕ ಹಂತದಲ್ಲೇ ಬಂದು ಆ ಏನು ರೋಗ ಇದೆ ಅದನ್ನ ಗುರುತಿಸಿ ಅದಕ್ಕೆ ಹತೋಟಿ ಕ್ರಮಗಳನ್ನ ಅನುಸರಿಸಬೇಕು. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಕಾಂಡ ಸ್ವರ್ಗ ರೋಗ ಇರ್ಬೋದು ಅಥವಾ ಅಣಬೆ ರೋಗ ಇರ್ಬೋದು ಅಥವಾ ಎಲೆ ಚುಕ್ಕು ರೋಗ ಇರ್ಬೋದು, ಇದು ರೋಗಗಳು ಜಾಸ್ತಿ ಉಲ್ಬಣ ಆಗ್ತದೆ. ಕಾರಣ ಇಷ್ಟೇ, ಪೋಷಕಾಂಶ ನಿರ್ವಹಣೆ ಮಾಡದೇ ಇರೋದು ಅಥವಾ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಳ್ಳದೇ ಇರೋದು ಇದೊಂದು ಪ್ರಮುಖ ಕಾರಣ. ಸೊ ಆ ನಿಟ್ಟಿನಲ್ಲಿ ಈಗ ಕಾಂಡ ಸೊರುವ ರೋಗಕ್ಕೆ ಏನು ಪ್ರಾರಂಭಿಕ ಅಂತಲೇ ಗುರುತು ಮಾಡಿ ಅದನ್ನ ಏನ್ ಮಾಡಬೇಕು, ಟ್ರೆಂಚಸ್ ಮಾಡ್ಬಿಡ್ಬೇಕು. ನೀವೆಲ್ಲಿ ಒಂದೊಂದು ಪ್ರದೇಶದಲ್ಲಿ ಏನಾಗುತ್ತೆ ನೀರು ನಿಂತು ಬಿಡುತ್ತೆ, ಸೊ ಅಲ್ಲಿ ಏನಾಗುತ್ತೆ ಶಿಲೀಂಧ್ರಗಳು ವಾಸ ಮಾಡಿ ಉಲ್ಬಣ ಆಗುತ್ತೆ ಅಥವಾ ಒಂದೊಂದು ಕಡೆ ನೀರೇ ಇರಲ್ಲ. ಸೊ ಹಾಗಾಗಿ ಹೆಚ್ಚಾಗಿ ಶಾಖಾಂಶ ಜಾಸ್ತಿ ಆಗುತ್ತೆ, ಅವಾಗೂ ಕೂಡ ಆ ಶಿಲೀಂಧ್ರ ಉಲ್ಬಣ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತ ಬಂಧುವರು ಒಂದು ಪ್ರತಿ ಮರಕ್ಕೆ 2-5 kg ಬೇವಿನ ಹಿಂಡಿಯನ್ನು, ಎಲ್ಲೆಲ್ಲಿ ಉತ್ಕೃಷ್ಟವಾದ ಬೇವಿನಿಂಡಿಯನ್ನ ಬುಡದಿಂದ ಎರಡಿಟ್ಬಿಟ್ಟು ಸುತ್ತ ಹಾಕಿದಾಗ ಖಂಡಿತವಾಗಿ ಅದನ್ನು ಅಥಾಟಿ ಮಾಡಬಹುದು. ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ಪೊಟ್ಯಾಷಿಯನ್ ಅಧಿಕವಾಗಿ ಭೂಮಿಗೆ ಸೇರಿಸೋದ್ರಿಂದ ಜೊತೆಗೆ ಏನಾಗುತ್ತೆ, ಒಂದು ಕಾಂಟ ಪ್ಲಸ್ ಅಂತ ಸಿಗುತ್ತೆ, ಎಕ್ಸಾಕೋನೋಜಲ್ ಅಂತ ಹೇಳ್ತೀವಿ, ಅದನ್ನ ಬೇರೋಪಚಾರ ಮಾಡಬೇಕು. ಕಾಂಟ ಪ್ಲಸ್ ಅನ್ನೋದನ್ನ ಪ್ರತಿ 5 ಮಿಲಿ ಔಷಧಿಗೆ 100 ಮಿಲಿ ನೀರಿನಿಂದ ತಗೊಂಡು ಇಟ್ಟಿಗೆ ಕಲರ್ ಒಂದು ಬೇರ್ ಸಿಗುತ್ತೆ, ಅದನ್ನ ಒಂದು ಪೆನ್ಸಿಲ್ ಥಿಕ್ನೆಸ್ ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಸ್ಲ್ಯಾಂಟ್ ಆಗಿ ಕಟ್ ಮಾಡಿ, ಓರೆಯಾಗಿ ಕಟ್ ಮಾಡಿ, 45 ಡಿಗ್ರಿ ಓರೆ ಕಟ್ ಮಾಡಿ, ಅದಕ್ಕೆ ಆ ಔಷಧಿಗಳ ಪ್ಲಾಸ್ಟಿಕ್ ಪೌಚಸ್ ಅಲ್ಲಿ ಮುಳುಗಿಸಬೇಕು. ಮುಳುಗಿಸಿ ಒಂದು ರಿಬ್ಬನ್ ಹಾಕ್ಬೇಕು. ರಿಬ್ಬನ್ ಹಾಕಿದಾಗ ಅದೇನಾಗುತ್ತೆ, 24 ಗಂಟೆ ಒಳಗಡೆ ಅದೇ ಈರ್ಕೊಳ್ಳುತ್ತೆ. ಸೊ ಈರ್ಕೊಳ್ಳಿಲ್ಲ ಅಂತಂದ್ರೆ ಅದು ಬೇರು ಸರಿಯಿಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ 2-3 ಕಡೆ ಆತರ ಪ್ರತಿ ಮರಕ್ಕೆ ಮಾಡಿದಾಗ ಇದು ಏನು ಕಾಂಡ ಸೋರುವರೆಗೂ ಆತೊಟ್ಟೆ ಆಗುತ್ತೆ. ಜೊತೆಗೆ ಎಲ್ಲೆಲ್ಲಿ ಕಾಂಡ ಸೋರುತ್ತಿರುತ್ತೆ ಅದನ್ನೆಲ್ಲ ಕೆತ್ತಬೇಕು. ಕೆತ್ತಬಿಟ್ಟು ಈ ಬೋರ್ಡಾಕ್ ಪೇಸ್ಟ್ ಅಂತ ಹೇಳ್ತೀವಿ, ಈಗ ಕಾಪರ್ ಸಲ್ಫೇಟ್ ಸುಣ್ಣನ ಪೇಸ್ಟ್ ಮಾಡ್ಕೊಂಡು ಅದನ್ನ ಮೆತ್ತೋದ್ರಿಂದ ಖಂಡಿತವಾಗಿ ಅಥವಾ 1% ಬೋರ್ಡ ದ್ರಾವಣನ ತಯಾರು ಮಾಡ್ಕೊಂಡು ಅದನ್ನ ಸುತ್ತ ಹಾಕೋದ್ರಿಂದ, ಒಂದು 10-20 ಲೀಟರ್ ಸುತ್ತ ಹಾಕೋದ್ರಿಂದ ಈ ಕಾಂಡ ಸೋರುವರೋಗವನ್ನು ಹತೋಟಿ ಮಾಡಬಹುದು. ರೈತ ಬಂದವರು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ ಕಾಲಕ್ರಮೇಣ ಅದು ಸಾಯ್ತಾ ಇರುತ್ತೆ, ಆ ಟೈಮಲ್ಲಿ ಬರ್ತಾರೆ ಖಂಡಿತವಾಗ ಅದು ಬರಬೇಡಿ. ಪ್ರಾರಂಭಿಕ ಹಂತದಲ್ಲಿ ಗುರುತು ಮಾಡಿ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಅಥವಾ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯ ಆಗುತ್ತೋ ಅಲ್ಲಿ ನೀವು ಬಂದು ಭೇಟಿ ನೀಡಿದಾಗ ಪ್ರಾರಂಭಿಕ ಹಂತದಲ್ಲಿ ಇತರ ಬೇವಿನಿಂಡಿ ಹಾಕೋದು, ಪೊಟ್ಯಾಶ್ ಹಾಕೋದು, ಜೊತೆಗೆ ಎಲ್ಲೆಲ್ಲಿ ಸಾವಯವ ಕೃಷಿಕರು ಇದ್ದಾರೆ, ಈಗ ಟ್ರೈಕೋಡರ್ಮ, ಈಗ ಜೈವಿಕ ಗೊಬ್ಬರಗಳು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಎಲ್ಲಾ ಕಡೆ ಸಿಗ್ತಾ ಇದೆ. ಸಾ ನಿಟ್ಟಿನಲ್ಲಿ ಪ್ರತಿ ಮರಕ್ಕೆ 100-150 ಗ್ರಾಮ್ ಸಗಣಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ, ಅಂದ್ರೆ ಏನ್ ಮಾಡ್ಬೇಕು, ರೈತ ಬಂದ ಏನ್ ಮಾಡ್ತಾರೆ, ಟ್ರೈಕೋಡರ್ಮ ಅಂದ ತಕ್ಷಣ ಭೂಮಿಗೆ ಸೇರಿಸ್ಬಿಡ್ತಾರೆ, ಅದಲ್ಲ, ಒಂದು 100 kg ಸಗಣಿ ಗೊಬ್ಬರಕ್ಕೆ 1 kg ಟ್ರೈಕೋಡರ್ಮನ ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಲ್ಲಿಟ್ಟು 15 ದಿವಸ ಆದ್ಮೇಲೆ, ಯಾಕಂದ್ರೆ ಅದು ಏನಾಗುತ್ತೆ, ಶಿಲೀಂಧ್ರ ಉಳ್ಮಣ ಆಗುತ್ತೆ. ಟ್ರೈಕೋಡರ್ಮ ಅನ್ನೋದು ಒಂದು ಶಿಲೀಂಧ್ರ. ಸೊ ಅದನ್ನ ಸುತ್ತ ಎಷ್ಟು ಒಂದು 5 kg ಸುತ್ತ ಹಾಕೋದ್ರಿಂದ ತೆಂಗಿನ ತೋಟಕ್ಕೆ ನಾವು ಕಾಂಡ ಸೊರಗ ರೋಗ ಇದೆ ಅದನ್ನ ಖಂಡಿತವಾಗಿ ಹತೋಟಿ ಮಾಡಬಹುದು. ಈ ಕಾಂಡ ಸೋರತಕ್ಕಂತ ರೋಗ ಬರಬಾರದು ಅಂತ ಹೇಳಿದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಖಂಡಿತವಾಗಿ ಈಗ ರೈತ ಬಂದ್ರು ಎಲ್ಲೆಲ್ಲಿ ನೀವು ಗಿಡಗಳನ್ನ ಖರೀದಿ ಮಾಡ್ತೀರಾ, ನಾನು ಮೊದಲೇ ಹೇಳದಂಗೆ ಸರ್ಕಾರ ಸಂಸ್ಥೆಗಳು ನಿಗದಿ ಮಾಡ್ತಕ್ಕಂತ ಆ ಸಂಸ್ಥೆಗಳನ್ನೇ ನೀವು ಖರೀದಿ ಮಾಡಿ, ಅದಕ್ಕೆ ನೀವು ಪ್ರಾರಂಭಿಕ ಹಂತದಲ್ಲೇ ಬ್ಯಾವಿಸ್ಟಿನ್ ಅಂತ ಇರುತ್ತೆ, ಆ ಬ್ಯಾವಿಸ್ಟಿನ್ ಅಜ್ಜಿ ಗಿಡ ನೆಡೋದ್ರಿಂದ ಖಂಡಿತವಾಗಿ ಇದು ಮಾಡಬಹುದು. ಜೊತೆಗೆ ನೀವು ಟ್ರೆಂಚಸ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಈಗ ಒಂದೊಂದು ಏನಾಗುತ್ತೆ, ಅರೆಯ ನೀರಿಂದ ಆ ಶಿಲೀಂಧ್ರ ಉಣ್ಮಣ ಆಗ್ತಿದೆ, ಆ ನಿಟ್ಟಿನಲ್ಲಿ ನೀವು ಟ್ರೆಂಚಸ್ ಮಾಡ್ಕೊಂಡ್ರೆ ಆ ಟ್ರೆಂಚಸ್ ಇಂದ ಆ ಕಡೆ ನೀರು ಆ ಕಡೆ ಹರಿದು ಹೋಗುತ್ತೆ. ಜೊತೆಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳಿಸ್ಕೊಳ್ಬೇಕು. ಹನಿ ನೀರಾವರಿ ಪದ್ಧತಿ ಅಳಿಸ್ಕೊಂಡಾಗ ಖಂಡಿತವಾಗಿ ಪ್ರಾರಂಭಿಕ ಹಂತದಲ್ಲೇ ಇದನ್ನ ನೀವು ಗುರುತು ಮಾಡ್ಕೊಂಡು ಇದು ಮಾಡಬಹುದು. ಒಂದು ಏನಂದ್ರೆ ಅದು ಸಿಂಪ್ಟಮ್ಸ್ ಹೆಂಗಿರುತ್ತೆ, ಲಕ್ಷಣಗಳು ಅಂತಂದ್ರೆ ಗರಿಗಳೆಲ್ಲ ಹಳದಿ ಕಲರ್ ಆಗ್ತಾ ಇರುತ್ತೆ, ಅದು ಪ್ರಾರಂಭಿಕ ಹಂತ. ಪ್ರಾರಂಭಿಕ ಹಂತದಲ್ಲಿ ನೀವು ಗುರುತು ಮಾಡಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸಂಶೋಧನೆ ಅಂದ್ರೆ ಈ ತರ ಕೃಷಿ ಇಲಾಖೆಗಳು ತೋಟಗಾರಿಕೆ ಇಲಾಖೆ ಬಂದು ಇದು ಮಾಡಿದಾಗ ನಾವು ಅದನ್ನ ಹಂತದಲ್ಲಿ ಗುರುತು ಮಾಡಿ ಅದನ್ನ ಖಂಡಿತವಾಗಿ ಹತೋಟಿ ಮಾಡಬಹುದಾಗಿದೆ. ಈಗಾಗಲೇ ಏನು ತೋಟಗಳಿದಾವಲ್ಲ, ಈಗ ಸುಮಾರು ಒಂದು 15-20 ವರ್ಷ ತೋಟಗಳಿರ್ತವೆ, ಅಲ್ಲೂ ಕೂಡ ಬರೋಂತ ಸಾಧ್ಯತೆ ಇರುತ್ತೆ, ಅವರು ಏನೆಲ್ಲ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು? ಬೇವಿನಿಂಡಿ ಪೊಟ್ಯಾಶಿಯಂ ನೀವು ಮಾಡಿದಾಗ, ಹನಿ ನೀರು ಪದ್ಧತಿ ಅಳವಡಿಸಿಕೊಂಡಾಗ ಖಂಡಿತವಾಗಿ ಆ ಕೊಳೆ ರೋಗ ಅಥವಾ ನಾವು ಏನು ಕಾಂಡ ಸ್ವರ್ಗ ರೋಗ ಇದೆಯಲ್ಲ ಅದು ಬರೋದಿಲ್ಲ. ಯಾಕೆಂದ್ರೆ ಅದು ಶಿಲೀಂಧ್ರ ಏನಾಗುತ್ತೆ, ಮಣ್ಣಿಂದ ಮಣ್ಣಿಗೆ ಹೋಗುತ್ತೆ ಅಥವಾ ನೀರಿಂದ ನೀರು ಹರಡುತ್ತೆ. ಆ ನಿಟ್ಟಿನಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಿ, ಯಥೇಚ್ಛವಾಗಿ ಬೇವಿನಿಂಡಿ ಹಾಕಿ, ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಹಾಕೋದ್ರಿಂದ, ಜೊತೆಗೆ ಮ್ಯೂರಿಟಾ ಪೊಟ್ಯಾಶದ ಲಘು ಪೋಷಕಾಂಶ ಬಳಕೆ ಯಥೇಚ್ಛಗೆ ಹಾಕೋದ್ರಿಂದ ಖಂಡಿತವಾಗಿ ನಾವು ಅದನ್ನ ಸದೃಢವಾಗಿ ತೆಂಗಿನ ತೋಟ ಇಟ್ಟಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಆಗ ನಿಟ್ಟಿನಲ್ಲಿ ಕಾಂಡ ಸ್ವರ್ಗ ರೋಗ ಖಂಡಿತವಾಗಿ ಅದಕ್ಕೆ ಬರೋದಿಲ್ಲ. ಬೇವಿನ ಹಿಂಡಿಯನ್ನ ಮಣ್ಣಿನ ಒಳಗೆ ಸೇರಿಸ್ತಕ್ಕಂಥದ್ದು ಒಳ್ಳೇದು ಅಥವಾ ಮೇಲ್ಭಾಗದಲ್ಲಿ ಹಾಕ್ಬೋದು? ಇಲ್ಲ, ಆಕ್ಚುಲಿ ಒಂದು 1/4 ಅಡಿ ನೀವು ಆಳದಲ್ಲಿ ಸುತ್ತ, ಅಂದ್ರೆ 1/4 ಅಡಿ ಆಳದಲ್ಲಿ ಹಾಕ್ಬಿಟ್ಟು ಬೇವಿನ ಸುತ್ತ ಹಾಕಿದಾಗ ಮಣ್ಣಿಗೆ ಅಂದ್ರೆ ಮಿಶ್ರಣ ಮಾಡಿದಾಗ ಮಾತ್ರ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಕಪ್ಪು ತಲೆ ಹುಳು ಮತ್ತೆ ನುಸಿಯು ಕೂಡ ಇಲ್ಲಿ ಕಾಡ್ತಾ ಇರತಕ್ಕಂತ ಎರಡು ಕೀಟಗಳು, ಇವುಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು? ಆಕ್ಚುಲಿ ನಮ್ಮ ಕಪ್ಪು ತಲೆ ಹುಳು ಅನ್ನೋದು ಬೇಸಿಗೆ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಮಳೆಗಾಲದಲ್ಲಿ ಬಹಳ ಕಡಿಮೆ ಆಗುತ್ತೆ. ಯಾಕಂದ್ರೆ ಮಳೆ ಆದ ತಕ್ಷಣ ಏನಾಗುತ್ತೆ, ಅದು ಸಂತತಿ ತಂತಾನೆ ತನ್ನ ನಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಬೇಸಿಗೆ, ಎಸ್ಪೆಷಲಿ ಕಡೂರು, ಚಂದ್ರಪಟ್ಟಣ, ಅರಸೀಕೆರೆ ಭಾಗದಲ್ಲಿ ಈಗ ಮಾರ್ಚ್ ಇಂದ ಮಳೆ ಬರೋ ತನಕನು ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತ ಬಂದವರು, ತೋಟಗಾರಿಕೆ ಇಲಾಖೆ ಅಥವಾ ನಮ್ಮ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಹುಳುಗಳನ್ನು ಉತ್ಪತ್ತಿ ಮಾಡ್ತೀವಿ, ಈಗ ರಾಕಾನ್ ಅಂತ ಪರೋಪ ಜೀವಿಗಳನ್ನು ಉತ್ಪತ್ತಿ ಮಾಡಿ ರೈತರಿಗೆ ವಿತರಣೆ ಮಾಡ್ತಾ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆಯವರ ಸಂಪರ್ಕ ಮಾಡಿದಾಗ ಈಗ ಪರೋಪ ಜೀವಿಗಳು ರಾಕಾನ್ ಅಂತ ಒಂದು ಸ್ಪೀಸೀಸ್ ಇದೆ, ಅದನ್ನ ತೆಂಗಿನ ತೋಟಗಳ ಪ್ರತಿ 1 ತಿಂಗಳಿಗೊಮ್ಮೆ 2 ಟ್ಯೂಬ್ ಪ್ರತಿ ಮರಕ್ಕೆ ಬಿಟ್ಟಾಗ ಅದೇನಾಗುತ್ತೆ, ಈ ಬ್ರಾಕಾನ್ ಸ್ಪೀಸೀಸ್ ಅನ್ನೋದು ಕಪ್ಪು ತಲೆ ಹುಳನ್ನ ತಿನ್ನುತ್ತೆ. ಸೊ ಮೊಟ್ಟೆ ಹಂತದಲ್ಲೇ ನಾಶ ಮಾಡುತ್ತೆ. ಆ ನಿಟ್ಟಿನಲ್ಲಿ ಆ ಹುಳುಗಳನ್ನ ಬಿಡೋದ್ರಿಂದ ನಾವು ಹತೋಟಿ ಮಾಡಬಹುದಾಗಿದೆ. ಜೊತೆಗೆ ರೈತ ಬಂದರು ಮೊದಲೇ ಹೇಳಿದಂಗೆ ಬೇವಿನ ಎಣ್ಣೆ ಯಥೇಚ್ಛವಾಗಿ ಹಾಕಬೇಕಾಗಿತ್ತೆ, ಜೊತೆಗೆ ಅದಕ್ಕೆ ಅಜಾದಿ ರಕ್ತಿನ 10,000 ಪಿಪಿಎಂನ ನೀರಿಗೆ 7,000 ಮೇಲೆ ಔಷಧಿನ ನೀವು ಬೇರೋಪಚಾರ ಮಾಡಿದಾಗ ಖಂಡಿತವಾಗಿ ಕಪ್ಪು ತಲೆಗಳು ಖಂಡಿತವಾಗಿ ನಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ತೋಟಗಾರಿಕೆ ಇಲಾಖೆ ಅಥವಾ ಸಂಶೋಧನಾ ಕೇಂದ್ರಕ್ಕೆ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಪರೋಪಜೀವಿಗಳನ್ನು ಖರೀದಿ ಮಾಡಿ ಖಂಡಿತವಾಗಿ ತಮ್ಮ ತೋಟಗಳಲ್ಲಿ ಬಿಟ್ಟಾಗ ಅದನ್ನ ಸಂತತಿಯನ್ನು ಹಾಳು ಮಾಡಬಹುದಾಗಿದೆ. ನುಸಿಯನ್ನ ಹೇಗೆ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವಂಥದ್ದು? ಆಕ್ಚುಲಿ ಈಗ ನುಸಿ ಅಂತಂದ್ರೆ ಕಾಯಿಗೆ ಜಾಸ್ತಿ ಬರ್ತಕ್ಕಂತ ಅದು ಒಂದು ಪೀಡೆ. ಆ ಪೀಡೆನ ನಾವು ಸದೃಢವಾಗಿ ಇಟ್ಕೋಬೇಕು ಅಂದಾಗ ಮೊದಲೇ ಹೇಳದಂಗೆ ನಾವು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಎಲ್ಲೆಲ್ಲಿ ಮಾಡ್ತೀವಿ ಅದು ನುಸಿ ಬರೋದಕ್ಕೆ ಸಾಧ್ಯವೇ ಇರಲ್ಲ. ಎಲ್ಲೆಲ್ಲಿ ಪೋಷಕಾಂಶ ಕೊರತೆ ಇರುತ್ತೆ ಹಾಗಾಗಿ ಕಾಯಿಗಳು ಅದಕ್ಕೆ ಬೇಗ ಅಟ್ಯಾಕ್ ಮಾಡ್ತೇವೆ. ಆ ನಿಟ್ಟಿನಲ್ಲಿ ನಾವು ಗ್ಲಿರಿಸಿಡಿಯಾ ಅಂತ ಒಂದು ಗೊಬ್ಬರ ಗಿಡ ಹೇಳ್ತೀವಿ ಸುತ್ತ ಹಾಕೋದ್ರಿಂದ ಹಸಿರೆಲೆ ಗೊಬ್ಬರಗಳನ್ನ ಹಾಕೋದ್ರಿಂದ ಖಂಡಿತವಾಗಿ ಅದೇನಾಗುತ್ತೆ ಆ ನುಸಿ ಅಲ್ಲಿಗೆ ಆಡಾಗಲ್ಲ. ಆಲ್ಟರ್ನೇಟ್ ಸ್ಪೀಸೀಸ್ ಅಂತ ಇರ್ತೀವಿ, ಬೇರೆ ಬೇರೆ ಬೆಳೆಗಳಿಗೆ ಅದು ಹೋಗುತ್ತೆ. ಆ ನಿಟ್ಟಿನಲ್ಲಿ ನೀವು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರಿಂದ ಅಥವಾ ಸುತ್ತ ನಾವು ಗ್ಲಿರಿಸಿಡಿಯಾ ಹಾಕೋದ್ರಿಂದ ಅಥವಾ ಪೊಟ್ಯಾಷಿಯಂ ಯಥೇಚ್ಛವಾಗಿ ಹಾಕೋದ್ರಿಂದ ಖಂಡಿತವಾಗಿ ನುಸಿನ ಹತೋಟಿ ಮಾಡಬಹುದು. ಆದರೂ ಕೂಡ ನುಸಿ ಎಲ್ಲೆಲ್ಲಿ ಬಂದಿದೆ, ಅವರು ರೈತ ಬಾಂಧವರು ಬೇವಿನ ಎಣ್ಣೆಯನ್ನ 1 ಮಿಲಿ 1 ಲೀಟರ್ ನೀರು ಹಾಕೊಂಡು ಸುತ್ತ ಹಾಕೋದ್ರಿಂದ ಕೂಡ ನುಸಿನ ಹತೋಟಿ ಮಾಡಬಹುದು. ಸುತ್ತ ಹಾಕೋದು ಅಂತಂದ್ರೆ ಬುಡಕ್ ಹಾಕ್ಬೇಕು ಅಥವಾ ಬುಡಕ್ ಹಾಕ್ಬೋದು, ಸಿಂಪಡಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಎತ್ತರ ತಳಿಗಳಿಗೆ ಬಹಳ ಕಷ್ಟ ಆಗುತ್ತೆ ರೈತ ಬಂದವರಿಗೆ. ಹಾಗಾಗಿ ಆಕ್ಚುಲಿ ಸಿಂಪಡಣೆನೆ ಅದು ಶ್ರೇಷ್ಠ ಆಗಿರೋದು. ಆ ನಿಟ್ಟಿನಲ್ಲಿ ಸಿಂಪಡಣೆ ಎಲ್ಲೆಲ್ಲ ಸಾಧ್ಯವಾಗಿರಲ್ಲ ಹಾಗಾಗಿ ಬುಡಕ್ ಹಾಕೋದ್ರಿಂದ ಬೇರುಗಳು ಅದನ್ನ ಹೀರ್ಕೊಂಡು ಮೇಲ್ಗಡೆ ಇದಾಗುತ್ತೆ. ಆ ನಿಟ್ಟಿನಲ್ಲಿ ನೀವೇನ್ ಮಾಡ್ಬೇಕು, ಒಂದು ಬುಡಕ್ ಹಾಕ್ಬೇಕು, ಜೊತೆಗೆ ಬೇವಿನೆಣ್ಣೆ ಯಥೇಚ್ಛವಾಗಿ ಹಾಕೋದ್ರಿಂದ ಖಂಡಿತ ಅದು ಕಹಿ ಆಗುತ್ತೆ. ಕಹಿ ಆದಾಗ ನುಸಿಗಳು ಅಲ್ಲಿ ವಾಸ ಮಾಡಕ್ ಸಾಧ್ಯವಿರಲ್ಲ. ತೆಂಗಿನ ಜೊತೆಗೆ ಅಂತರ್ಬೆಳೆಯಾಗಿ ಏನೆಲ್ಲ ಬೆಳೆಗಳನ್ನ ಬೆಳೆದುಕೊಳ್ಬಹುದು? ಅನೇಕರಿಗೆ ಗೊತ್ತಿಲ್ಲ ಏನ್ ಬೆಳಿಬಹುದು ಅಂತ ಹೇಳಿ, ನೆರಳಾಗುತ್ತೆ ಅಂತ ಹೇಳಿ ಅನೇಕ ತರಹದ ಬೆಳೆಗಳನ್ನ ಬೆಳಿಲಿಕ್ಕೆ ಇಷ್ಟಪಡಲ್ಲ. ಏನೆಲ್ಲ ತೆಂಗಿನಲ್ಲಿ ಬೆಳೆಯುವಂತ ಸಾಧ್ಯತೆ ಇರುತ್ತೆ? ಕೇಂದ್ರ ಸರ್ಕಾರ ಆಗಿದ್ದು ರಾಜ್ಯ ಸರ್ಕಾರ ಆಗಿದ್ದು 2025 ಇಸ್ವಿಗೆ ರೈತರದ್ದು ಆದಾಯ ದ್ವಿಗುಣ ಆಗಬೇಕು ಅಂತ ಹೊರಟಿದ್ದಾರೆ. ಹೌದು, ಖಂಡಿತವಾಗಿ ಆದಾಯ ದ್ವಿಗುಣ ಆಗಬೇಕು ಅಂದ್ರೆ ನಮ್ಮ, ಯಾಕಂದ್ರೆ ನಾವೆಲ್ಲ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಅತಿ ಸಣ್ಣ ರೈತರ ಸಂಖ್ಯೆ ಜಾಸ್ತಿ ಆಗಿದೆ. ಆ ನಿಟ್ಟಿನಲ್ಲಿ ಸಣ್ಣ ಅತಿ ಸಣ್ಣ ರೈತರ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಉತ್ಪಾದಕತೆನ ಹೆಚ್ಚಿಸಬೇಕು. ಉತ್ಪಾದಕನ ಹೆಚ್ಚಿಸಬೇಕು ಅಂದ್ರೆ ಖಂಡಿತವಾಗಿ ನೀವು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿ ಪಡಿಬೇಕು. ಕಡಿಮೆ ಜಾಗದಲ್ಲಿ ಅಂದ್ರೆ ನಮ್ಗೆಲ್ಲ ಕಡಿಮೆ ಜಮೀನು ಇರೋದ್ರಿಂದ ಉತ್ಪಾದಕತೆನ ಜಾಸ್ತಿ ಹೆಚ್ಚಿಸಬೇಕು ಅಂದ್ರೆ ಅಂತರ ಬೆಳೆಗಳು ಅಥವಾ ಮಿಶ್ರ ಬೆಳೆಗಳು ಹೋಗ್ಬೇಕು. ಉದಾಹರಣೆಗೆ ನಮ್ಮ ತೆಂಗಿನ ತೋಟದಲ್ಲಿ ಗಿಡ ನೆಟ್ಟ 8ನೇ ವರ್ಷಕ್ಕೆ ಏನಾಗುತ್ತೆ, ನೆರಳು ಅಷ್ಟೊಂದು ಇರಲ್ಲ. ಸೊ ನೆರಳು ಇಲ್ಲದ ಪ್ರದೇಶದಲ್ಲಿ ನೀವು ಬಾಳೆ ಹಾಕ್ಬೋದು, ಯಾಕಂದ್ರೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಭೂಮಿ ಬೀಳ್ತಾ ಇರುತ್ತೆ. ಆಮೇಲೆ ಬೇರುಗಳು ಕೂಡ ಕೇವಲ 2-3 ಅಡಿ ಸುತ್ತ ಅಷ್ಟೇ ಪ್ರಸರ ಇರುತ್ತೆ. ಸೊ ಹಾಗಾಗಿ ಬೇರೆದಕ್ಕೆ ಕಾಂಪಿಟೇಷನ್ ಆಗಲ್ಲ, ಯಾಕಂದ್ರೆ ನಾವು ಪ್ರತಿ ಎಕರೆಗೆ 50 ಗಿಡ ಹಾಕೋದ್ರಿಂದ ಉಳಿದ ಜಾಗಗಳು ವೇಸ್ಟ್ ಆಗ್ತಿರುತ್ತೆ. ಸೊ ಆ ಜಾಗದಲ್ಲಿ ನಾವು ನೆರಳನ್ನ ಪ್ರೀತಿ ಮಾಡದಿರತಕ್ಕಂತ ಗಿಡಗಳು, ಈಗ ಶುಂಠಿ ಹಾಕ್ಬೋದು ಅಥವಾ ಅರ್ಶಿನ ಹಾಕ್ಬೋದು, ಬಾಳೆ ಹಾಕ್ಬೋದು ಅಥವಾ ನಾವು ನುಗ್ಗೆ ಹಾಕ್ಬೋದು, ನಿಂಬೆ ಹಾಕ್ಬೋದು, ಈ ತರ ಬಹುವಾರ್ಷಿಕ ಬೆಳೆಗಳನ್ನ ಹಾಕಿ ಅಥವಾ ತರಕಾರಿ ಬೆಳೆಗಳು, ಈಗ ಎಲ್ಲೆಲ್ಲಿ ತರಕಾರಿಗೆ ಬೇಡಿಕೆ ಇದೆ, ಈಗ ಟೊಮೆಟೊ, ಎಲೆಕೋಸು, ಹೂಕೋಸು, ಈ ತರದನ್ನ ಹಾಕೊಂಡ್ರೆ ಖಂಡಿತವಾಗಿ ಅದಕ್ಕೇನು ಕಾಂಪಿಟೇಷನ್ ಆಗಲ್ಲ. ಅಂದ್ರೆ ಒಂದು ಗಿಡಕ್ಕೆ ಕಾಂಪಿಟೇಷನ್ ಆಗದೆ ಇಳುವರಿಗೆ ಏನು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಆ ನಿಟ್ಟಿನಲ್ಲಿ ತರಕಾರಿ ಬೆಳೆಗಳು ಅಥವಾ ಎಲ್ಲಿ ಸಣ್ಣ ಅತಿ ಸಣ್ಣ ರೈತರು ಇರ್ತಾರ, ಈಗ ಸುಗಂಧ ರಾಜ ಇರ್ಬೋದು, ಕನಕಾಂಬ್ರ ಆಗಿರ್ಬೋದು, 10 ಕುಂಟೆಗೆ ಹಾಕೊಂಡ್ರೆ ಖಂಡಿತವಾಗಿ ಉತ್ಪಾದಕತೆ ಹೆಚ್ಚಿಸಿ ಅಥವಾ ಪುನರ್ಬಳಕೆಯನ್ನ ಮಾಡಿ ಅಲ್ಲೇ ಬಿದ್ದಿದ್ದ ಒಳಗಡೆ ಮಣ್ಣಿಗೆ ಸೇರಿಸೋದ್ರಿಂದ ಅಂದ್ರೆ ವರ್ಷಪೂರ್ತಿ ಆದಾಯ ಸಿಗ್ತಿರ್ತಾರೆ ರೈತರಿಗೆ. ಈ ತರ ಬೆಳೆಗಳು ಮಾಡಿದಾಗ ವರ್ಷಪೂರ್ತಿ ಒಂದ್ಸರಿ ಕಾಯಿಲ್ ಸಿಗುತ್ತೆ, ಒಂದ್ಸತಿ ನಿಂಬೆ ಕಾಯಿಲ್ ಸಿಗುತ್ತೆ, ಒಂದ್ಸತಿ ಹೂವಲ್ಲಿ ಸಿಗುತ್ತೆ. ಈ ತರ ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು ಅಥವಾ ನಿಂಬೆ ಈ ತರ ಬೆಳೆಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ಗಿಡ ನೆಟ್ಟ 8ರಿಂದ 25 ವರ್ಷಕ್ಕೆ ಏನಾಗುತ್ತೆ, ನೆರಳು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಎಲೆಗಳು ಹಗಲ ಜಾಸ್ತಿ ಆಗುತ್ತೆ, ಹಾಗಾಗಿ ಸೂರ್ಯನ ಕಿರಣಗಳು ಅಷ್ಟೊಂದು ಸಮೀಪವಾಗಿ ಬಿಡಲ್ಲ. ಸೊ ಆ ನಿಟ್ಟಿನಲ್ಲಿ ಗಿಡ ನೆಟ್ಟ 8ರಿಂದ 25 ವರ್ಷಗಳೊಳಗಡೆ ನೀವು ಆಮೇಲೆ ಬೇರ್ಗಳು ಪ್ರೊಸೆಸ್ ಇರುತ್ತೆ, ಹೆಚ್ಚು ಕಡಿಮೆ 1-2 ಅಡಿ ತನಕನೂ ಇರುತ್ತೆ. ಹಾಗಾಗಿ 1-2 ಅಡಿ ತನಕ ಇದ್ದಕ್ಕೆ ನೀವು ನೆರಳನ್ನ ಜಾಸ್ತಿ ಯಾವ್ದು ಪ್ರೀತಿ ಮಾಡುತ್ತೆ, ಉದಾಹರಣೆ ಹೇಳ್ಬೇಕು ಅಂದ್ರೆ ಮೆಣಸನ್ನ ಜಾಸ್ತಿ ಪ್ರೀತಿ ಮಾಡುತ್ತೆ ಮೆಣಸು ಹಾಕೋದು, ಅಥವಾ ನಾವು ಕೊಕ್ಕೋ ಅಂತ ಹೇಳ್ತೀವಿ ಈಗ, ಯಾಕಂದ್ರೆ ಕ್ಯಾಡ್ಬರಿ ಮಂಗಳೂರು ಕೊಕ್ಕೋಗೆ ತಗೋತಾರ ಅವರು. ಸೊ ಆತರ ಈಗ ಕೊಕ್ಕೋ ಗಿಡಗಳನ್ನ ಹಾಕೋದು ಅಥವಾ ನಮ್ಮ ಅರ್ಶಿನ ಶುಂಠಿ ಇವು ಕೂಡ ನೆರಳನ್ನ ಸ್ವಲ್ಪ ಪ್ರೀತಿ ಮಾಡುತ್ತೆ. ಈ ತರ ಬೆಳೆಗಳನ್ನ ಬೆಳ್ಕೊಂಡ್ರೆ ಖಂಡಿತವಾಗಿ ನಾವು ವರ್ಷಪೂರ್ತಿ ಆದಾಯಬಹುದು. 25 ವರ್ಷ ಆದ್ಮೇಲೆ ಏನಾಗುತ್ತೆ, ಗಿಡಗಳು ಎತ್ತರ ಆಗಿ ಹೋಗ್ತವೆ. ಎತ್ತರ ಹೋದ ತಕ್ಷಣ ನಿಮ್ಗೆ ನೆರಳು ಅಷ್ಟೊಂದು ಬರಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ ಪ್ರತಿ ಒಂದು ಎಕ್ಟರ್ ಪ್ರದೇಶಕ್ಕೆ 4-5 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. ಅಂದ್ರೆ ನಾನು ಹೇಳಿದ ಮೊದ್ಲಂಗೆ ಈಗ ಕನಕಾಂಬ್ರ, ಸುಗಂಧರಾಜ, ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಈ ತರ 10 ಕುಂಟೆಗೆ ನೀವು ಬೆಳ್ಕೊಂಡ್ರೆ ಎಲ್ಲ ಜಾಗ ಇದೆ 25 ವರ್ಷ ಆದ್ಮೇಲೆ ಹೂವಿನ ಬೆಳೆಗಳಿಗೆ ನಮ್ಗೆ ಲಾಭ ಸಿಗುತ್ತೆ. ಜೊತೆಗೆ ತರಕಾರಿ ಬೆಳೆಗಳು, ಮೆಣಸಿಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಎಲೆಕೋಸು, ಹೂಕೋಸು, ಈ ತರ ಬೆಳೆಗಳನ್ನ ಕೂಡ ಬೆಳ್ಕೋಬಹುದು. ಅಂತಿಮವಾಗಿ ನಮ್ಮ ತೆಂಗು ಬೆಳೆಗಾರರಿಗೆ ಮುಂಗಾರು ಹಂಗಾಮಿನಲ್ಲಿ ಹೇಗಿರಬೇಕು, ಏನ್ ಮಾಡಬೇಕು ಅನ್ನುವಂಥದ್ದನ್ನ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿ ಯಾರು ಹೊಸ ತೋಟ ಮಾಡ್ತಿದ್ದೀರಾ ಅವರೆಲ್ಲ ನಾನು ಮೊದ್ಲು ಹೇಳದಂಗೆ